ಮಾಡ್ತಾವಲ್ಲ, ಈಗ ಎಷ್ಟು ಪ್ರಮಾಣದೊಳಗೆ ಹೆಚ್ಚಾಯ್ತು ಅನ್ನೋದು ಏನಾದ್ರೂ ನೀವು ಹೇಳೋದಕ್ಕೆ ಸಾಧ್ಯ? ಸುಮಾರು ಶಿಫಾರಸು ಮಾಡಲಾಗಿತ್ತು ಮೊದಲ ಈ ಜೋಳದ ತೋತಿ, ನಾನು ಜೋಳಕ್ಕೆ ನಾವು ಒಂದು ಒಂದು ಹೆಕ್ಟರ್ಗೆ 50 kg ಅಂತ ನಾವು ರೆಕಮೆಂಡೇಶನ್ ಕೊಡ್ತೀವಿ. 50 kg ಒಂದು ಹೆಕ್ಟರ್ಗೆ ಉಪಯೋಗ ಮಾಡ್ರಿ ಅಂತ ಹೇಳಿ, ಆ 50 kg ಉಪಯೋಗ ಮಾಡೋದೇ ಬೇಡ ಅಂತಕ್ಕಂತ ಫಲಿತಾಂಶ ಬೇಕು. ಅಂದ್ರೆ ನೀವು ಪರ್ಸೆಂಟೇಜ್ ಅಥವಾ ಅಂದ್ರೆ ಈಗ ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ 100 ಖರ್ಚು ಮಾಡ್ತಾ ಇದ್ವಿ, ಅದು ಸಂಪೂರ್ಣವಾಗಿ ಉಳಿತು ಉಳಿತು ಒಂದು ಒಂದು. ಆಮೇಲೆ ಭೂಮಿ ಒಳಗೆ ಏನು ಜೀವಾಣುಗಳ ಸಂಖ್ಯೆ ಏನಿರುತ್ತೆ ಹೆಚ್ಚಾಗುತ್ತೆ, ಎಷ್ಟು ಟೈಮ್ ಹೆಚ್ಚಾಗ್ಯದ ಅನ್ನೋದ್ರ ಬಗ್ಗೆ, ಎಷ್ಟು ಪಟ್ಟು ಹೆಚ್ಚಾಯ್ತು ಅಂತ ಹೇಳಿ ಏನಾದ್ರು ಅಂದ್ರೆ. ಈಗ ಏನಾಗುತ್ತಂದ್ರಿ, ಮೈಕ್ರೋಬ್ಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದು ಕೌಂಟ್ ಮಾಡಕ್ಕಾಗಲ್ಲ. ಅದು ನಮ್ದೇ ಆಗಿರ್ತಕ್ಕಂಥದ್ದು ಒಂದು ಮೈಕ್ರೋಬಯಾಲಜಿಸ್ಟ್ ಅವರೊಂದು ಫಲಿತಾಂಶವನ್ನು ಕೊಡ್ತಾರೆ, ಇಷ್ಟು ಮಣ್ಣು ತಗೊಂಡ್ರೆ ಅದರೊಳಗೆ ಇಷ್ಟು ಪ್ರಮಾಣದೊಳಗೆ ಸಂಖ್ಯೆ ಇರ್ತದೆ, ಅಡ್ಡಿ ಇಲ್ಲ. ಅಂದ್ರ ನಿಮ್ಮ ಒಂದು ಲೆಕ್ಕದ ಪ್ರಕಾರ, ಯಾಕಂತಂದ್ರೆ ನೀವು 100 ಉಳಿಸಿದ್ರೆ ಅಲ್ಲಿ ಗೊಬ್ಬರ ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಏನು ಏನು ಸೂಕ್ಷ್ಮಾಣು ಜೀವಿಗಳ ನಮ್ಮ ರೈತರಿಗೆ ಬೇಕಾದಂತದ್ದು ಅವು ಹೆಚ್ಚಿಗಾದಂತಹದ್ದು ಪರಿಸರ ನೀವು ಅಲ್ಲಿ ನೋಡಿ, ಅದು ಅದನ್ನು ಕಂಡೀವಿ ಸರ್. ಆಮೇಲೆ ನಾವು ಹಾಕ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕೂಡ ಟೋಟಲಿ ನಿಲ್ಲದ, ಇದು ಬಹಳ ಮುಖ್ಯ. ನಾವು ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ ಅಂತಂದ್ರೆ ಮತ್ತ ಅವು ಸೂಕ್ಷ್ಮಾಣು ಜೀವಿಗಳಿಗಾಗ್ಲಿ ಅಥವಾ ನಮ್ಮ ರೈತ ಮಿತ್ರ ಕೀಟಗಳಿರ್ಬೋದು ಅವಕ್ಕೆ ಬಹಳಷ್ಟು ಅನುಕೂಲ ಆಗಿ ಒಂದು ಒಳ್ಳೆಯ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ, ಮತ್ತು ಮಣ್ಣಿನ ಆರೋಗ್ಯ ಕೂಡ ಸುಸ್ಥಿರವಾಗಿ ನಿರಂತರ ಕೃಷಿ, ಸುಸ್ಥಿರವಾಗಿರ್ತಕ್ಕಂಥ ಕೃಷಿ, ಅಲ್ಲಿ ನಾವು ಫಲವತ್ತತೆಯನ್ನು ಕಾಪಾಡಿಕೊಂಡು ಬರಬೇಕಾಗಿರ್ತಕ್ಕಂಥ ಕೃಷಿ ಎಲ್ಲವನ್ನು ನಾವು ಇಲ್ಲಿ ಕಾಣಿಕೊಳ್ಬೇಕು ಅಂತ ವಿಷಯ ಇಲ್ಲಿದೆ. ಬರೋಬ್ರಿ, ಈಗ ನಾವು ಸಸ್ಯಾವಶೇಷಗಳ ಬಳಕೆ ಅಂತಂದಾಗ ನಾವು ಏನ್ ಬೆಳಿತೀವಿ ಅದರ ಕಾಳುಗಳನ್ನ ತಕ್ಕೊಂಡು ಉಳಿದದನ್ನ ನಾವು ಮುಗಿ ಹೊಡೆಯುವಂತ ಏನೇನ್ ಮಾಡಬಹುದು ಅಂತೀರಿ? ಹೆಂಗೆ ಮಾಡಬಹುದು? ಈಗ ಜೋಳದ ದಂಟ್ ಇರ್ತದ, ತೊಗರಿ ಕಟ್ಟಿಗೆ ಇರ್ತದ, ಹತ್ತಿ ಕಟ್ಟಿಗೆ ಇರ್ತದ, ಇಂಥವ್ ಏನೇನ್ ಇರ್ತಾವಲ್ಲ, ಆಮೇಲೆ ಶೇಂಗಾದ್ದು ಬೆಳೆ ಉಳಿಕೆಗಳು ಯಾವ ರೀತಿ ನಾವು ಹೊಲಕ್ಕೆ ಸೇರಿಸಬಹುದು ಅಂತ? ಈಗ ಏನಾಗುತ್ತಂದ್ರ, ಈಗ ಶೇಂಗಾದ್ದು ಪಳಿ ಉಳಿಕೆಗಳು ಯಾವಾಗಲೂ ದನಕರುಗಳಿಗೆ ಹಾಕ್ತಕ್ಕಂತ ವಿಷಯ ಇಲ್ಲಿ ಬರ್ತದೆ. ಎರಡು ರೀತಿ ವಿಚಾರ ಮಾಡುವ, ಯಾವ ದನಕರುಗಳಿಗೆ ಹಾಕ್ತಕ್ಕಂಥದ್ದು ಏನ್ ಅಲ್ಲಿ ಇರ್ತದ ಅದನ್ನ ಬಿಟ್ಟು ಉಳಿದದ್ದೆಲ್ಲ ಬರೋಬ್ರಿ, ಅದನ್ನ ಮೇವನ್ನ ಯಾವ್ದು ಉಪಯೋಗ ಮಾಡ್ತೀವಿ ಅದನ್ನ ಬಿಡೋಣ, ಅದನ್ನ ಬಿಡೋಣ. ಉಳಿದೆಲ್ಲ ನಾವು ಭೂಮಿಗೆ ಅದು ಸೇರಿಸಲಿಕ್ಕೆ ಅಥವಾ ಭೂಮಿ ಒಳಗ ಒದಗಿಸ್ಲಿಕ್ಕೆ ಏನ್ ನಿರ್ವಹಣೆಗಳದಾವ ಅಂತವನ್ನ ನಿಮ್ಮ ಏನೋ ಕ್ಷೇತ್ರದಲ್ಲಿ ಹಿಂಗ ಅಂತ ಹೇಳಕ್ ಬರಲ್ಲ ನಾವು, ಯಾಕೆ ಕೆಲವ್ ವರ್ಮಿ ಕಾಂಪೋಸ್ಟಿಂಗ್ ತಳ್ತೀವಿ, ಇಲ್ಲ ನಮ್ಗೆ ಮಾಡಕ್ ಆಗೋದಿಲ್ರಿ ಅಂತಾರೆ ಕೆಲವೊಬ್ರು. ನಿಮ್ಮ ಕ್ಷೇತ್ರದೊಳಗ ಯಾವ ರೀತಿ ಆಗಿರತಕ್ಕಂತ ಅನುಕೂಲಗಳದಾವ ಅಂತ ಅನುಕೂಲಗಳನ್ನ ಅಳವಡಿಸಿಕೊಂಡು ಅದನ್ನ ಚೆಲ್ಲೆ ಪಿಲ್ಲೆ ಆಗಿ ಸುಡಲಾರದನೆ ಒಂದು ನಿಗದಿತ ಆಗಿರತಕ್ಕಂತ ಒಂದು ಸ್ಥಳದಲ್ಲಿ ಹಾಕಿ ಬರೀದಿ ಮಾಡಿ ವಿಜ್ಞಾನಿಗಳ ಸಲಹೆ ತಗೊಂಡು ಅದನ್ನ ಸ್ವಲ್ಪ ಡಿಕಾಂಪೋಸ್ ಅಂದ್ರೆ ಅದು ಕೊಳ್ಳಲಿಕ್ಕೆ ಅದು ಕೊಳಿಲಿಕ್ಕೆ ಒಂದು ಅನುಕೂಲ ಕೊಟ್ಟು ಅದನ್ನ ತಂದು ನಿಮ್ಮ ಪುನಃ ನಮ್ಮ ಹೊಲಕ್ಕೆ ನಾವು ಹಾಕಿದ್ರೆ ಒಳ್ಳೇದಾಗ್ತದ ಅಂತ ನಂದು ವಿಷಯ. ಒಂದು ಕಡೆ ಸಸ್ಯಾವಶೇಷಗಳನ್ನ ಕೂಡಿಸಿ ಅವನ್ನ ಕಳಿಸುವಂತ ವ್ಯವಸ್ಥೆ ಒಂದು ಮಾಡ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಈಗ ನೇರವಾಗಿ ನಾವು ನಮ್ಮ ಹೊಲದೊಳಗನೆ ಅದನ್ನ ಒಂದು ನೇಗಿಲ ಹೊಡೆದು ಆಳವಾಗಿ ಒಂದು ಉಳುಮೆ ಮಾಡಿ ನೇಗಿಲ ಹೊಡೆದು ರೋಟೋವೇಟರ್ ಹೊಡೆದು ನಮ್ಮ ಹೊಲದೊಳಗೆ ಸೇರಿಸ್ತೀವಿ ಅನ್ನುವಂಥದ್ದು. ಈಗ ಹೊಲದೊಳಗೆ ಹಂಗೆ ಸೇರಿಸಬೇಕಾದ್ರೆ ಯಾವ್ದಾದ್ರು ಜೀವಾಣುಗಳನ್ನ ಅಲ್ಲಿ ನಾವು ಬಿಡಬೇಕಾಗ್ತದೆ, ಹೆಂಗಿದೆ ಅವನು ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಅಲ್ಲಿ ಏನಾದಂತಂದ್ರೆ ಕೆಲವೊಂದಷ್ಟು ಜೀವಾಣುಗಳನ್ನ ನಾವ್ ಹಾಕೋದ್ರಿಂದ ಅದು ಆದಷ್ಟು ಕೊಳಿಲಿಕ್ಕೆ ಬಹಳಷ್ಟು ಜಲ್ದಿ ಕೊಳಿಯೋಂಗ್ ಮಾಡ್ತಾವ. ಆದ್ರೆ ಒಂದು ಏನಂದ್ರ ಅಲ್ಲಿ ನಾವು ಸ್ವಲ್ಪ ಅದ್ರೊಳಗೆ ಅಲ್ಲಿ ಸ್ವಲ್ಪ ತೇವಾಂಶ ಇರೋದನ್ನ ಗಮನಿಸ್ಬೇಕು, ಅದೇ ಒಂದ್ ಸ್ವಲ್ಪ ರೈತರ ಸಮಸ್ಯೆ ಬಹಳ ಮುಖ್ಯ. ಅದಕ್ಕೆ ನಾವೇನತ್ತಿ ಇದು ಆಗ್ಲಿಲ್ಲ ಅಂತಂದ್ರ ನೀವ್ ಏನೋ ತಟ್ಟಿ ಕೂಡಿಟ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಏನೋ ಬಾವಿ ಹತ್ರ ಅಥವಾ ನಳ ಇತ್ತು ಅಥವಾ ನೀರೆಲ್ಲಿ ಸಿಗ್ತಿತ್ತು ಅಂತಲ್ಲಿ ನೀವು ಸಂಗ್ರಹ ಮಾಡಿ ಅದನ್ನ ಸರಿಯಾಗಿ ಅಲ್ಲಿ ಕೊಳಿಸ್ಲಿಕ್ಕೆ ಅನುಕೂಲ. ಈಗ ನಾವು ಸಿಚುವೇಶನ್ ತಕ್ಕಂಗೆ ಮಾತಾಡ್ಬೇಕಾಗತ್ತೆ. ಈಗ ಒಣ ಬೇಸಾಯದೊಳಗ ಅಲ್ಲಿ ಹೋದಾಗ ಮತ್ತೆ ಅಲ್ಲಿ ನಮ್ದು ಹೆಂಗ್ ರೀ ನಮ್ದು ಎಲ್ಲ ಒಣ ತೇವಾಂಶನೇ ಇಲ್ಲ ಅಂತಂದಾಗ ಅದು ಮತ್ ನಮಗೆ ಪ್ರಶ್ನೆ ಕುಂದ್ಬಿಡ್ತದೆ. ಅಂದ್ರೆ ಒಂದ್ ಸ್ವಲ್ಪ ಹಸಿ ವಾತಾವರಣ ಬೇಕಾಗ್ತದೆ, ಹಸಿ ವಾತಾವರಣ ಯಾಕಂದ್ರೆ ಜೀವಾಣುಗಳು ಬೆಳೀಬೇಕು ಅಂತಂದ್ರೆ ನೀರ್ ಬೇಕಾಗ್ತದೆ, ಅವುಗಳಿಗೂ ಕೂಡ ನೀರ್ ಬೇಕು, ನಮಗೆ ನೀರ್ ಬೇಕಾಗ್ತದೆ. ಹೌದು, ಹಂಗ ಅವುಗಳಿಗೂ ನೀರ್ ಬೇಕು, ಮತ್ತು ಒಂದು ಹದವಾದಂತಹ ಒಂದು ವಾತಾವರಣ ಅಲ್ಲಿ ಬೇಕು. ಅದಕ್ಕೆ ಒಂದು ತಿಪ್ಪೆಗುಂಡಿಯನ್ನ ಬೇರೆ ಮಾಡ್ಕೋಬೇಕು, ಮಾಡಿಕೊಂಡು ಅಲ್ಲಿ ಒಂದು ಗೊಬ್ಬರ ತಯಾರು ಮಾಡುವಂತದ್ದಾಗ್ಲಿ ಅಥವಾ ಎರೆ ಗೊಬ್ಬರ ತಯಾರು ಮಾಡ್ಕೊಳ್ಳುವಂತದ್ದಾಗ್ಲಿ ಇದನ್ನ ನಮ್ಮ ಎಲ್ಲಾ ರೈತ ಬಾಂಧವರು ಮಾಡ್ಕೊಳ್ಬೇಕಾಗುತ್ತೆ. ಈಗ ಏನಾಗ ಸರ್, ನಾವು ಸಿಚುವೇಶನ್ ಈಗ ಈ ನನ್ನದೇ ಒಂದು ವಿಷಯ ತಗೊಂಡಾಗ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಎಸ್ ಹಳಪೇಟಿ ಅವರ ಸಲಹೆದ ಮೇರೆಗೆ ನಾನು ಅವರೊಬ್ಬರ ವಿದ್ಯಾರ್ಥಿಯಾಗಿ ಒಂದು ಬ್ರೌನ್ ಮ್ಯಾನ್ಯುವೇರಿಂಗ್ ಅಂತಕ್ಕಂಥದ್ದು ಒಂದು ಸಂಶೋಧನೆ. ಬ್ರೌನ್ ಅಂದ್ರೆ ಏನು, ಏನಪ್ಪ ಇದೇನು ಬ್ರೌನ್ ಮ್ಯಾನ್ಯುವೇರಿಂಗ್? ಕಂದು ಗೊಬ್ಬರ, ಕಂದು ಗೊಬ್ಬರ, ಏನ್ ಕಂದು ಗೊಬ್ಬರ ಅದು ಏನಲ್ಲ, ನಾವೇನು ಅದನ್ನ ಯಾವ ರೀತಿ ಬಳಸ್ತೀವಲ್ಲ ಅದಕ್ಕೊಂದು ಹೆಸರಿಟ್ಟಿದ್ದು ಅಷ್ಟೇ. ಅದು ಏನಾಗತ್ತೆ ಸರ್, ನಾವು ಈಗ ಮೆಕ್ಕೆಜೋಳದೊಳಗ ನಮ್ಮಲ್ಲಿ ಅಚ್ಚುಕಟ್ಟು ಪ್ರದೇಶದೇ ಮಾತಾಡ್ಬಿಡ್ತೀನಿ, ಮೆಕ್ಕೆಜೋಳ ಆದ್ಮೇಲೆ

ಕರಿಯಾಕ ಬಂದಾರ ತವರವರ ಬಂಡಿತ್ತಂದಾನ ಬಂಡಿತ್ತಂದಾನ ಕಟ್ಟಿ ಸವಾರಿ ಬಂಡಿತ್ತಂದಾನ ಕಟ್ಟಿ ಸವಾರಿ ಗುಳ ಗುಂಡ್ಯ ಎರಡೂ ಮೂಡಲ ಹೋರಿ ಗೊಂಡೆ ಹಣ್ಪೆಟ್ಟು ಗಂಟಿ ಗಗ್ಗರಿ ದಾರಿ ಹಿಡಿದರ ದಾರಿ ಹಿಡಿದರ ಮೋಟಾರ್ ಕಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ನಮ್ಮೂರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ ಎಳಿತಾರವ್ವ ಏಳ್ನೆಲಿ ತೇರ ಎಳಿತಾರವ್ವ ಏಳ್ನೆಲಿ ತೇರ ಕುಸಿ ಆಗತಾವ ಬಲು ತುಮರ ತೀರ್ನ ಕಳಸಕ್ಕ ತೀರ್ನ ಕಳಸಕ್ಕ ಹೊಳೆಯು ಬಂಗಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಬಲು ತೋರ ಕರಿಯಾಕ ಬಂದಾರ ತವರವರ ಮಾವ ಗೆಳ್ಯಾನ ಹೋಗಿ ಬಾ ಬ್ಯಾಗ ಮಾವ ಗೆಳ್ಯಾನ ಹೋಗಿ ಬಾ ಬ್ಯಾಗ ಅತ್ತಿ ಅಂತಾಳ ಕೇಳ ನಿನ್ನವಗ ಅವ್ರನ್ನ ಕೇಳು ಬಗ್ಗಿ ಇನ್ನ ಹೆಂಗ ಇಂದ ಬಂದೀನಿ ಇಂದ ಬಂದೀನಿ ಒಳಗ ಅಗ್ನೀರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ಬರು ಮನಸ್ಸ ಕೊಡ್ಬೇಕ ನನ್ನ ಧ್ವರಿಗಿ ಬರು ಮನಸ್ಸ ಕೊಡ್ಬೇಕ ನನ್ನ ಧ್ವರಿಗಿ ಬಾನ ನಾನ ಒಯ್ತೀನಿ ದೇವರಿಗಿ ಕಾಯಿ ಒಡಿಸ್ತೇನಿ ದೇವಿ ತೇರಿಗಿ ರಾಯ ತೋಡಿದ್ರ ಜಾತಿ ಬಲು ಪೂರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತಿ ಬಲು ತೋರ ಕರಿಯಾಕ ಬಂದಾರ ತವರವರ ತವರವರ ತವರವರ ಯಾತಕವ ಶಾರ ಉರ ಬ್ಯಾಡ ಯಾತಕವ ಶಾರ ಉರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ ಶಾರ ಉರ ಬ್ಯಾಡ ಉರ ಮುಂದ ತಿಳಿ ನೀರಿನ ಹಳ್ಳ ಬೇವು ಮಾವು ಹುಡುಗಲ ಮರ ಚಳ್ಳ ದಂಡಿ ಗುಂಟ ನೋಡ ನೆಳ ನೆಳ್ಳ ನೀರ ತರುವಾಗ ನೀರ ತರುವಾಗ ನೀರ ತರುವಾಗ ಗಣಿತರ ತೋಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಕಟ್ಟಿ ಮ್ಯಾಲ ಕಾಳಿನ ಚೀಲ ಕಟ್ಟಿ ಮ್ಯಾಲ ಕಾಳಿನ ಚೀಲ ನಡು ಮನಿಯಾಗ ಕಳಗಿಯ ಸಾಲ ತುಂಬಿ ಸೂಸತಾವ ಗಡಗಿ ಅಡಕಲ ಖಾಲಿ ಇಲ್ಲವ್ವ ಖಾಲಿ ಇಲ್ಲವ್ವ ಒಂದ ಮನಿ ಮಾಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಹೈನ ಜಮ್ಮಿ ಹಾಲ ಸಮುದ್ರ ಹೈನ ಜಮ್ಮಿ ಹಾಲ ಸಮುದ್ರ ಎಷ್ಟು ತಿನ್ನಾಕಿನಿ ಕೆನಿ ಕೆನಿ ಮೊಸರ ಮಜ್ಗೆ ಒಯ್ತಾರ ಊರಂತೂರ ಸುಲಕ್ಕೊಂದ ಬಂಗಾರ ಬಳಿ ತೋಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಹುಡುಯತ್ತು ಹಕ್ಕಿಗೆ ಸಿಂಗರ ಸಿಂಗರ ಹುಡುಯತ್ತು ಹಕ್ಕಿಗೆ ಸಿಂಗರ ಸಿಂಗರಿನ ತಿರುಸ್ತವ ಪೂರ ಎತ್ತು ಅಲ್ಲ ಅವು ನಮ್ಮ ಮನಿ ದೇವ್ರ ಬಸವಣ್ಣಿರದಂತ ಮನೆಯದು ಕಾಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ

ಸಾರೆ ತರ ಮೋಕ್ಷವೆಂಬುವ ಪಾಕವ ಮಾಡಿ ಹರಶರಣರು ಸವಿದಾಡಿ ಹರಸವಿದರು ಹರಶರಣರು ಸವಿದಾಡಿ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ಚರಣವ ಪಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನು ಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಪಾಪಾ ಹಮೇಶಾ ಕಹತೆ ಯಾ ತೋ ಭೀಡ್ ಮೇ ಖೋ ಜಾವ್ ಯಾ ನಂಬರ್ ಏಕ್ ಹೋ ಜಾವ್ ಮುಜೆ ನಂಬರ್ ಏಕ್ ಬನಾನೆ ಕೆ ಲಿಯೆ ಉನ್ಹೋನೆ ಅಪ್ನಿ ಖ್ವಾಹಿಶೋ ಕೋ ನಂಬರ್ ದೋ ಪರ್ ರಖಾ ಕಭಿ ಸಮಝೌತಾ ನಹೀ ಕಿಯಾ ಆಜ್ ಮೇ ಉನ್ಕೆ ಲಿಯೆ ಘರ್ ಬನ್ವಾ ರಹಾ ಹೂಂ ಔರ್ ಅಬ್ ಬಾರಿ ಮೇರಿ ಹೈ ಸಮಝೌತಾ ನಾ ಕರ್ನೆ ಕಿ ಕ್ಯೂಂಕಿ ಘರ್ ಜಿಂದಗಿ ಮೇ ಸಿರ್ಫ್ ಏಕ್ ಹೀ ಬಾರ್ ಬನ್ತಾ ಹೈ ತಭಿ ತೋ ಸಿಮೆಂಟ್ ಭೀ ಚುನಾ ತೋ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್ ಘರ್ ಏಕ್ ಮೌಕಾ ಏಕ್ ಇಸಿಲೇ ಸಿಮೆಂಟ್ ಭೀ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್ ಮನಸದೋಳು ಎಡಬಿಡುದಿರು ಶಂಭುವ ಮೃದುಪಾಯದೋಳು ಮೃದುಪಾಯದೋಳು ಮನಸದೋಳು ಎಡಬಿಡುದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿಟ್ಟಿಯ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿಟ್ಟಿಯ ಒಡಲೋಳು ವಂಚಿಸಿ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿಟ್ಟಿಯ ಪಡೆದರೆ ಶಿವ ನಿನ್ನ ಬಲಿವನೆ ಮರುಳೇ ಮನಸದೋಳು ಎಡವಿಡುದಿರು ಶಂಭುವ ಮೃದುಪಾಯದೋಳು ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಮನಮೆಚ್ಚಿ ನಡೆಕೊಂಬುವುದೇ ಚಂದವು ಜನರೇನು ಬಲ್ಲಾರು ಒಳಗಾಗು ಕೃತ್ಯವ ಜನರೇನು ಬಲ್ಲಾರು ಒಳಗಾಗು ಕೃತ್ಯವ ಮನವರಿಯದ ಕಳ್ಳತನವಿಲ್ಲ ವಲ್ಲ ಮನವರಿಯದ ಕಳ್ಳತನವಿಲ್ಲ ವಲ್ಲ ಮೃದುಪಾಯದೋಳು ಮನಸದೋಳು ಎಡವಿಡುದಿರು ಶಂಭುವ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ ಜನರು ಮೆಚ್ಚುತ್ತ ನಿನ್ನ ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೆ ಜನ ಮೆಚ್ಚದಿರ ಶಿವ ಬಿಡುತ್ತಿಗನೇ ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಜನರಿಲ್ಲಿ ನಿನ್ನನು ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಚುನುಮಾಯ ಶಿವನಲ್ಲೇ ಅರಿಯನೆ ಮರುಳೇ ಬಿಡು ಬಾಹ್ಯ ಮನಸದೋಳು.